ಮಾಪನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ತಾರಣೆ. ಹಾಗಾದರೆ ಈಗ ಕೇಳಿ. ಮಸರಕಲ್ ಗ್ರಾಮದ ಶ್ರೀಧರ್ ಕುಂಬಾರ್ ಅವರು ನಮ್ಮೊಂದಿಗಿದ್ದಾರೆ. ವ್ಯವಸಾಯ ಹಾಗೂ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆಯ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾರೆ. ನಮಸ್ಕಾರ ಶ್ರೀಧರ್. ನಮಸ್ಕಾರ ಸರ್. ತಮ್ಮದು ಒಂದಿಷ್ಟು ಪರಿಚಯ ಮಾಡಿಕೊಡಿ. ನೋಡ್ರಿ ಸರ, ನಮ್ಮ ಹೆಸರು ಶ್ರೀಧರ್ ಅಂತೇಳಿ. ನಾವು ಸೆಕೆಂಡ್ ಪಿ ಯು ಸಿ ಮುಗಿಸಿ ಧರ್ಮಸ್ಥಳ ಸಂಘದಲ್ಲಿ ಒಂದು ಸೇವಾ ಪ್ರತಿನಿಧಿಯಾಗಿ ವರ್ಕ್ ಮಾಡಿದೀವಿ ಒಂದು 3 ವರ್ಷ. ಅದಾದ್ಮೇಲೆ ಕುರಿ ಸಾಕಾಣಿಕೆ ಕೂಡ ಮಾಡ್ತಾ ಇದ್ದೀವಿ, ಕೋಳಿ ಸಾಕಾಣಿಕೆ ಕೂಡ ಅದರ ಜೊತೆಗೆ ಇದೆ, ಮತ್ತೆ ವ್ಯವಸಾಯ ಕೂಡ ಮಾಡ್ತಾ ಇದ್ದೀವಿ, ಒಂದು ಟ್ರ್ಯಾಕ್ಟರ್ ಕೂಡ ಇದೆ. ಎಷ್ಟು ನಿಮಗೆ ವಯಸ್ಸು ಈಗ? ಸರ್ ನಾವು ಇವಾಗ 28-29 ವಯಸ್ಸಿದೆ ಸರ್, ಹತ್ರ 30 ವಯಸ್ಸಿದೆ ಸರ್. ಈ ವಯಸ್ಸಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ರಿ, ತುಂಬಾ ಸಂತೋಷ. ಪಿ ಯು ಸಿ ಯಾವಾಗ ಮುಗಿಸಿದ್ರಿ? ಯಾಕೆ ನೀವು ಮುಂದೆ ಇನ್ನೂ ಉನ್ನತ ಶಿಕ್ಷಣ ಪಡ್ಕೊಳ್ಳಲಿಲ್ಲ? ಓದುವಲ್ಲಿ ಸೈನ್ಸ್ ಮಾಡಿದವ್ರಿ, ಆಸಕ್ತಿ ಇರೋ ಸಲಕ್ಕೆ ಡ್ರಾಪ್ ಔಟ್ ಆಯ್ತು. ಯಾಕೆ ನಿಮಗೆ ಕೃಷಿನೇ ಮಾಡ್ಬೇಕಂತ ಅನಿಸ್ತು? ಸರ್ ಅದು ಸ್ವಾವಲಂಬಿ ಜೀವನ ನಾವು ಇಂಟ್ರೆಸ್ಟ್ ಪಟ್ಟಿವಿ. ನಾವು ಬೇರೆದರಲ್ಲಿ ಹೋಗಿ ಕೆಲಸ ಮಾಡೋದಕ್ಕಿಂತ ನಾವು ಓನ್ ರಿಸ್ಕ್ ತಗೊಂಡು ಸ್ವತಂತ್ರವಾಗಿ ಕೆಲಸ ಮಾಡ್ಬೇಕು. ಲಾಸು ಲಾಭ ಓನು ಶ್ರಮ ಇರಲಿ, ಯಾವುದೇ ಒಂದು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಬೇಡ, ಇನ್ನೊಬ್ಬರು ಪ್ರೆಷರ್ ಇರಬಾರ್ದು ಅಂತೇಳಿ ನಾವು ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಒಳ್ಳೆಯದು. ಸ್ವಾವಲಂಬಿಯಾಗಿ ಮಾಡ್ಬೇಕಂತೀರಿ, ಹೆಂಗ ಅನಿಸುತ್ತೆ ಜೀವನ? ಇದರಿಂದ ತೃಪ್ತಿಕರ ಆಗಿದೆ ಅಂತ ಅನಿಸುತ್ತಾ? ಸರ ತೃಪ್ತಿಕರವಾಗಿದೆ, ಬಟ್ ಕೆಲವೊಂದು ಮೂಮೆಂಟ್ ಏನು ಮಾಡಿದ್ರೆ ತೃಪ್ತಿಕರವಾಗಿಲ್ಲ. ಯಾಕಂದರೆ ಇಲ್ಲೆಲ್ಲ ವ್ಯವಸ್ಥೆ ಕೆಟ್ಟುಬಿಟ್ಟಿದೆ, ಪರಿಸ್ಥಿತಿಗಳು, ಸನ್ನಿವೇಶಗಳು, ಸಂದರ್ಭಗಳು ಕೆಟ್ಟಿದ್ದೇವೆ. ಈಗ ರಾಜಕಾರಣಿಗಳು ಸುಮ್ಕೆ ಅಲ್ಲಿ ಏನೋ ಹೇಳ್ತಾರ, ಆ ಪ್ರೈಸ್ಗಳು ರೈತರಿಗೆ ಮುಟ್ಟವಲ್ಲು. ಬೆಂಬಲ ಬೆಲೆ ಯಾವ್ದಕ್ಕೆ ಮುಟ್ಟದ, ಕವಳಿಗಾದ, ಯಾವ್ದಕ್ಕಾದ, ಯಾವ್ದಕ್ಕಿಲ್ಲ. ಅದೇನೋ ಸಿ ಸಿ ಸೈ ಮಾಡಿದಾರೆ ಆತಿ ಕೇಂದ್ರ ಆನ್ಲೈನ್ ಎಂಟ್ರಿ ಮಾಡ್ಬೇಕು ಅಂತ. ಈಗಿನ ರೈತರೆಲ್ಲ ಅಷ್ಟೆಲ್ಲ ಶರಣರಿದಾರೆ ಆನ್ಲೈನ್ ಎಂಟ್ರಿ ಮಾಡೋಕೆ. ಒಬ್ಬ ಗೌರ್ಮೆಂಟ್ ಪ್ರತಿನಿಧಿ ಬಂದು ಮನೆ ಮನೆ ಅಡ್ಡಾಡಿ ರೈತರಲ್ಲಿ ಏನಿರ್ತೋ ಡಾಕ್ಯುಮೆಂಟ್ಸ್ ತಗೊಂಡು ಒಂದು ವ್ಯವಸ್ಥಿತ ರೂಪದಲ್ಲಿ ಹಾರ್ಡ್ ಕಾಪಿ ಮುಖಾಂತರ ಹೋಗ್ಬೇಕು. ಸಾಫ್ಟ್ ಕಾಪಿ ರೈತರು ಯಾವಾಗ ಮಾಡ್ತಾರೆ, ಅಷ್ಟೆಲ್ಲ ಬುದ್ಧಿವಂತ ರೈತರು ಇದ್ದಾರೆ, ಯಾರೋ ಕೆಲವೊಬ್ಬರು ಫೋನ್ ಯೂಸ್ ಮಾಡೋರು ಮಾಡ್ತಾರೆ, ಪ್ರತಿಯೊಬ್ಬರು ಮಾಡೋಕೆ ಆಗಲ್ಲ. ಈಗ ತಾವು ಎಷ್ಟು ವರ್ಷಗಳಿಂದ ಈ ವ್ಯವಸಾಯ ಮಾಡ್ಕೊಂಡು ಬಂದ್ರಿ, ಮತ್ತೆ ಕುರಿ ಸಾಕಾಣಿಕೆ ಹೇಗಿದೆ, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಸರ್ ನಾವು 6 ವರ್ಷದಿಂದ ಮಾಡ್ತಾ ಇದ್ದೀವಿ, 6-7 ವರ್ಷದಿಂದ ಕುರಿ ಸಾಕಾಣಿಕೆ, ಕೋಳಿ ಪ್ಲಸ್ ವ್ಯವಸಾಯ ಇದೆಲ್ಲ ಮಾಡ್ತಾ ಇದ್ದೀವಿ. ಕುರಿ ಮತ್ತು ಕೋಳಿ ಸಾಕಾಣಿಕೆ ಪರವಾಗಿಲ್ಲ, ಅದು ಲಾಭದಾಯಕವಾಗಿದೆ, ಕೃಷಿನೂ ಕೂಡ ಲಾಭದಾಯಕವಾಗಿದೆ, ಬಟ್ ರೆಮಿನೇಟ್ ಒಳ್ಳೆ ಒಂದು ಪ್ರೈಸ್ ಸಿಕ್ಕರೆ ಇನ್ನೂ ಜಾಸ್ತಿ ಲಾಭ ಆಗ್ತದ. ಹೆಂಗೆ ಕೃಷಿ ಅಂತಂದ್ರೆ ಏನೇನು ಬೆಳೆಗಳು ಬೆಳಿತೀರಿ? ಸರ್ ನಾವು ಪ್ರತಿ ವರ್ಷ ಮೆಣಸಿನಕಾಯಿ, ಹತ್ತಿ, ಗದ್ದೆ ಈ 3 ಬೆಳಿತೀವಿ. ಗದ್ದೆ ಮತ್ತು ಹತ್ತಿ ನಾವು ಬೆಳೆದು ಅವಕ್ಕೆ ಒಳ್ಳೆ ರೆಮಿನೇಟ್ ಆದ ಪ್ರೈಸ್ಗಳು ಸಿಗ್ತಾ ಇಲ್ಲ. ಹೌದು, ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ನಾವೇನು ಒಮ್ಮೆಲೆ ಮೆಣಸಿನಕಾಯಿ 20,000 ಆಗಲಿ, ಕವಳೆ 3,000 ಆಗಲಿ ಅಂತ ಅನ್ನಂಗಿಲ್ಲ. ಇದರಲ್ಲಿ ಕಡಿಮೆ ಇಲ್ಲ, ಮೀಡಿಯಂ ಆಗಿ ಕೆಲವೊಂದು ಬೆಂಬಲಗಳು ನಿಗದಿತವಾಗಿ ಘೋಷಣೆ ಆಗ್ತಾ ಇದ್ದಾವೆ, ಅವು ಫೀಲ್ಡಲ್ಲಿ ಮುಟ್ತಾ ಇಲ್ಲ, ಫೀಲ್ಡಿಗಿಲ್ಲ, ರೈತರಿಗೆ ಇಲ್ಲ. ಮಾರುಕಟ್ಟೆ ವ್ಯವಸ್ಥೆ ಕೆಟ್ಟಬಿಟ್ಟದೆ, ಎಲ್ಲ ದಲ್ಲಾಳಿ ಬ್ರೋಕರ್ಗಳು ಸುಮ್ಕೆ ಹೇಳ್ತಾರೆ, ರಾಜಕಾರಣಿಗಳು ಹೋಗ್ತಾರಷ್ಟೇ. ಇಲ್ಲಿ ಫೀಲ್ಡ್ ಮಟ್ಟದಲ್ಲಿ ಇಳಿದು ಇನ್ಸ್ಟಾಲ್ಮೆಂಟ್ ಆಗೋದು 99% ಕಡಿಮೆ. ಹೆಂಗ ಈಗ ವ್ಯವಸಾಯ ಮಾಡಕ್ಕೆ ನಿಮಗೆ ಅನುಕೂಲ ಹೆಂಗದ ನೋಡ್ರಿ ಸರ್? ನಮ್ಮ ಎತ್ತುಗಳಿದಾವ, ಟ್ರ್ಯಾಕ್ಟರ್ ಇದಾವ, ಎಲ್ಲ ಇದಾವ. ಏನೇನು ಬೇಕು ಒಕ್ಕಲ್ದನಗ ಉಪಕರಣಗಳು ಎಲ್ಲ ಇದಾವೆ, ತೊಂದರೆ ಏನಿಲ್ಲ. ಎಲ್ಲ ರೀತಿ ಉಪಕರಣಗಳು ನಾವು ರೆಡಿ ಇಟ್ಕೊಂಡಿದೀವಿ. ಕೆಲವೊಂದು ಕೆಲಸಗಳು ಅಂದ್ರೆ ಆಳುಗಳನ್ನ ಹೆಚ್ಚಿ ಮಾಡಿಸ್ಲೇಬೇಕು, ಅದು ಮಾಡಿಸ್ತೀವಿ. ಆಳುಗಳು ಹೆಚ್ಚಿ ಮಾಡಿಸ್ಬೇಕಂದ್ರೆ ಹೆಂಗದ ಆಳುಗಳದು? ಅದನ್ನ ನೋಡ್ರಿ ಸರ್, ರೇಟ್ ಡಿಮ್ಯಾಂಡ್ ಇದೆ. ಗಂಡಾಳಿಗೆ 500-600 ಅದ, ಹೆಣ್ಮಕ್ಳಿಗೆ 300 ರೂಪಾಯಿ ಅದ. ಗದ್ದೆ ಕಳೆಯೋಕ ಬೇರೆ ಬೇರೆ ಕೆಲಸಗಳಿಗೆ 250-300 ಒಳಗೆ ಅವ. ಹೌದು, ಆಳುಗಳ ರೇಟ್ ಕೂಡ ಹೆಚ್ಚಿಗೆ ಇದಾವೆ, ಮತ್ತೆ ಹೊಲದ ಲೀಸುಗಳು ಕೂಡ ಹೆಚ್ಚಿಗೆ ಇದಾವೆ. ಇವೆಲ್ಲ ಲೆಕ್ಕ ಹಾಕಿದ್ರೆ ರೆಮಿನೆಂಟ್ ಪ್ರೈಸ್ ಸಿಕ್ಕರೆ ಮಾತ್ರ ಇಲ್ಲಿ ರೈತರಿಗೆ ಉಳಿಗಲ್ಲ. ಅದ ಈ ಮೂಮೆಂಟ್ ಪ್ರೆಸೆಂಟ್ ಎಷ್ಟದ ನಿಮಗೆ ಜಮೀನು? ಸರ್ ನಾವೊಂದು 25 ಎಕರೆ ಮೇಂಟೈನ್ ಮಾಡ್ತೀವಿ, ಮನೆಯದು ಒಂದು 6 ಎಕರೆ, ಲೀಜ್ ಗೀಜಿಗೆಲ್ಲ ಸೇರಿ ಒಂದು 25 ಎಕರೆ ಮೇಂಟೈನ್ ಮಾಡ್ತೀವಿ. ಲೀಜಿಗೆ ಅಂದ್ರೆ ಎಷ್ಟು ತಗೊಂಡಿರಿ ಲೀಜ್ ಮಾಡ್ಕೊಳಕ್? ಲೀಜ್ ಸರ್ ಒಂದು 15 ಎಕರೆ ಲೀಜಿಗೆ ಮಾಡ್ತೀವಿ, 15-20 ಎಕರೆ ಆಗ್ತದ. ಮನೆ ಹೊಲ ಒಂದು 6 ಎಕರೆ, ಟೋಟಲ್ 25. ಎಷ್ಟದ ಒಂದು ವರ್ಷಕ್ಕೆ ಒಂದು ಎಕರೆಗೆ ಎಷ್ಟು ತಗೊಂಡು ಮಾಡ್ತೀರಿ? ಈಗ ಸರ್ ಬಯಲಡಿವಿ ನಾವು ಕಡಿಮೆ, ಸ್ವಲ್ಪ ಗದ್ದೆಗಳು ಜಾಸ್ತಿ ಇದಾವೆ, ಬಯಲಡಿವಿ ಕಡಿಮೆ, ಒಂದು 5-6 ಎಕರೆ ಲೀಸಿಂಗ್ ಮಾಡಿದ್ದೇವೆ ಅಷ್ಟೇ. ಮತ್ತೆ ಇದ್ರ ಜೊತೆಗೆ ಕುರಿ ಮತ್ತೆ ಕೋಳಿ ಸಾಕಾಣಿಕೆ ಕೂಡ ಮಾಡ್ತೀನಿ ಅಂತ ಅಂತೀರಿ, ಇದು ಹೇಗೆ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ? ಅದು ನಾವು ಮಾಡ್ತೀವಿ ಸರ್, ಕಾಮನ್ ಆಗಿ ಒಂದು ಸ್ವಲ್ಪ ಇದಾವೆ, ಕೋಳಿಗಳು ಒಂದು 15-20 ಕೋಳಿಗಳಿದ್ದಾವೆ, ಆಮೇಲೆ ಕುರಿಗಳು ಒಂದು 20 ಇದಾವೆ. ಅವು ಸ್ವಲ್ಪ ಪರವಾಗಿಲ್ಲ, ನಮಗೊಂದು ಲೆಕ್ಕದಾಗ ಲಾಭದಾಯಕವಾಗಿ ಇದಾವ, ಬಟ್ ಅದೊಂದು ಸೈಡ್ ಇನ್ಕಮ್ ತರ ನಮ್ಮ. ಅದು ಲಾಭದಾಯಕ ಅಂದ್ರೆ ಯಾವ ರೀತಿ ಲಾಭ ಸಿಗುತ್ತೆ ನಿಮಗೆ ಅದರಿಂದ? ಸಿಗುತ್ತೆ ಸರ್, ಕೋಳಿಗಳು ಮೊಟ್ಟೆಯಿಂದ ಮರಿ ಹಬ್ಬಿಸ್ತೀವಿ, ಅವು ಒಂದು 3-4-5 ತಿಂಗಳಿಗೆ 500 ಕೋಳಿಗಳು ಹೋಗ್ತಾವ. ಸಾಧನಕ ಅಂದ್ರೆ ಸೈಡ್ ಬಿಸ್ನೆಸ್ ಮಾಡ್ತಿದೀವಿ, ಬಟ್ ನಮ್ಮ ಸ್ವಲ್ಪ ಯಾವ್ದ ಮೂಲಗಳಿಂದ ಸಣ್ಣ ಆದಾಯ ಬರುತ್ತೆ, ಅವ್ರಿಂದ ಸಣ್ಣ ಪುಟ್ಟ ಆದಾಯ. ಎಷ್ಟು ಎಕರೆ ಇದೆ ಅಂದ್ರೆ ನಿಮ್ಮ ಜಮೀನಿನಲ್ಲಿ, ಎಷ್ಟು ಬೆಳೆ ಬೆಳಿತೀರಿ ಒಂದು ವರ್ಷಕ್ಕೆ, ಹೆಂಗ ಲಾಭ ಅದ ಸರ? ಈಗ ಖರ್ಚುಗಳು ಜಾಸ್ತಿ ಇದಾವ್ರಿ, ಎಲ್ಲ ನಾವು ಗೊಬ್ಬರದ ಪ್ರೈಸ್ ಜಾಸ್ತಿ ಆಗ್ಯದ, ಎಣ್ಣೆ ಪ್ರೈಸ್ ಜಾಸ್ತಿ ಆಗ್ಯದ, ಎಲ್ಲ ಅಮೌಂಟ್ ಲೆಕ್ಕ ಹಾಕಿದ್ರೆ ನಮಗ್ ಬಾ ಉಳಿಯೋದು ಏನು ಕಡಿಮೆ, ನಾವು ಹಾಕಿದ್ರಕ್ಕ ನಮಗೆ ಬಂದ್ರೆ ಸಾಕಮ್ಮ ಆಗ್ಬಿಟ್ಟದು. ನಾವೇನು ಖರ್ಚು ಮಾಡಿರ್ತೇವಲ್ಲ ಆ ಅಮೌಂಟ್ ನಮ್ಗೆ ರಿವರ್ಸ್ ಬಂದ್ರೆ ಸಾಕು. ಹಂಗೆ ಆ ಮೂಮೆಂಟ್ ಇದೆ ಪ್ರೆಸೆಂಟ್ ಈಗ ರೈತರ ಸಿಚುವೇಶನ್ ಈ ವರ್ಷ. ಅಂದಾಜು ಈಗ ಹತ್ತಿ ಅಂದರೆ ಒಂದು ವರ್ಷಕ್ಕೆ ಒಂದು ಎಕರೆಗೆ ಎಷ್ಟು ಫಸಲು ಬರ್ತದೆ ಸರ್? ಎಕರೆಗೆ ಒಂದು 10 ಕ್ವಿಂಟಲ್ ಬರ್ತಾರೆ ಅಷ್ಟೇ, ಎಕರೆಗೆ 10 ಕ್ವಿಂಟಲ್ ಈ ವರ್ಷ ಪ್ರೆಸೆಂಟ್ ಇರೋ ಮೂಮೆಂಟ್. ಅದು ಚೆನ್ನಾಗಿರೋರು ಮಾತ್ರ 10 ಕ್ವಿಂಟಲ್ ಬರ್ತಿದ್ದಾವೆ. ಮಳೆ ಆಗಿ ಫುಲ್ಲು ವೇಸ್ಟ್ ಆದ ಸಲಿಗೆ ಎಲ್ಲ ಭೂಮಿ ಹಸಿ ಜಾಸ್ತಿ ತಂಪಿಡ್ಕೊಂಡು ಸಲಿಗೆ ಒಂದು 4-5 ಕ್ವಿಂಟಲ್ ಬರ್ತಾ ಇದೆ ಇಳುವರಿ ಅಷ್ಟೇ. ಅಂದ್ರೆ ಮಿನಿಮಮ್ ನಾವು 7-8 ಕ್ವಿಂಟಲ್ ಎವರೇಜ್ ಲೆಕ್ಕ ಹಾಕಬೇಕು. ಇದಲ್ದನೆ ಈಗ ನೀವು ಬೀಜ ಗೊಬ್ಬರ ಕೀಟನಾಶಕ ಇದೆಲ್ಲ ವ್ಯವಸ್ಥೆ ಹೆಂಗ್ ಮಾಡ್ಕೊಂತೀರಿ? ಈ ಸಬ್ಸಿಡಿಯಿಂದ ಸಬ್ಸಿಡಿ ಮೂಲಕ ಸಿಗುತ್ತಾ ನಿಮಗೆ ರೈತ ಸಂಪರ್ಕ ಕೇಂದ್ರದಿಂದ? ಸರ್ ಸಬ್ಸಿಡಿ ಮುಖಾಂತರ ಯಾವುದೇ ನಮ್ಮ ಟೈಮಿಂಗ್ ಪ್ರಕಾರ ಸಿಗಂಗಿಲ್ಲ, ಅವರು ಟೈಮಿಗೆ ರೆಸ್ಪಾನ್ಸ್ ಆಗಿ ಕೊಡಂಗಿಲ್ಲ. ಕೆಲವೊಂದ್ಸಲ ಕೊಡ್ತಾರ, ಕೆಲವೊಂದ್ಸಲ ಕೊಡಂಗಿಲ್ಲ. ರೈತ ಸಂಪರ್ಕ ಕೇಂದ್ರಗಳು ರೈತರಿಗೆ ಟಚ್ ಅಪ್ನಾಗ ಇಲ್ಲ, ರೈತ ಹೋದ್ರೆ ಅವ್ರಿಗೆ ಸರಿ ರೆಸ್ಪಾನ್ಸ್ ಮಾಡಂಗಿಲ್ಲ. ಕೆಲವೊಂದ್ಸಲ ಕೊಡ್ತಾರೆ, ಕೆಲವೊಂದ್ಸಲ ಕೊಡಂಗಿಲ್ಲ. ನಾವು ಕೇಳಿದಾಗ ಅಲ್ಲಿ ಇರಂಗಿಲ್ಲ, ಕೆಲವು ಔಷಧಿ ಅನಿವಾರ್ಯನ ಹೊರಗಡೆ ಡಿಪೆಂಡ್ ಆಗಿ ಹೊರ ಪ್ರೈವೇಟೈಸೇಷನ್ ಆಗಿ ಖಾಸಗಿ ಒಂದು ಅಂಗಡಿಗಳಲ್ಲಿ ತಗೊಂತೀವಿ. ಮತ್ತೆ ಅನಿವಾರ್ಯ ಸರಿ. ಈಗ ಶ್ರೀಧರ್, ಈಗ ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಕೃಷಿಗೆ ಸಂಬಂಧಪಟ್ಟಂತ ಸೌಲಭ್ಯಗಳು ನಿಮಗೆ ಸಿಗ್ತಾ ಇದಾವ? ಅಂದ್ರೆ ಕೃಷಿ ಹೊಂಡ ಆಗಲಿ, ಬದು ನಿರ್ಮಾಣ ಆಗಲಿ, ದನದ ಶೆಡ್ ಆಗಲಿ, ಈ ಹೊಲಕ್ಕೆ ಹೋಗೋಕೆ ದಾರಿ ಆಗಲಿ, ಇದೆಲ್ಲ ಏನಾದರೂ ವ್ಯವಸ್ಥೆ ನಿಮಗೆ ಮಾಡಿಕೊಟ್ಟಾರ ಅಥವಾ ನೀವು ಕೇಳಿರ ಹೇಗೆ? ಈಗ ನೋಡ್ರಿ ಸರ, ನಾವು ಕೇಳಿದೀವಿ, ನಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಅವರು ಸರ್. ಅದು ಕೂಡ ಒಂದು ಸಮಸ್ಯೆ ನಮಗೆಲ್ಲ, ನಾವು ಹೋಗೋ ದಾರಿಗಳು ಕೇಡುಗಳು ಚೆನ್ನಾಗಿರ್ಬೇಕಲ್ಲ. ರೈತರ ಕೇಡುಗಳಿಲ್ಲ, ರೈತರ ಹೊಲಗಳ ಬಗ್ಗೆ ಕೇಡಿರ್ತಲ್ಲ, ಕೇಡ ತೆಗಿಸ್ಬೇಕಲ್ರಿ. ಮತ್ತೆ ಅವು ನಮ್ಮ ಕೆಲಸಗಳಲ್ರಿ ಸರ್, ಹಂಗಾಗಿ ಅವರಿಂದ ಯಾವುದೇ ಬೆನಿಫಿಟ್ಗಳು ಇಲ್ಲ ರೈತರಿಗೆ ಇಲ್ಲ. ಹೌದು, ನಾವು ಹೇಳಿದ ಸಮಸ್ಯೆಗಳು ಅಷ್ಟೇ ಸರ್. ಈಗ ವ್ಯವಸಾಯ ಮಾಡ್ಕೊಳಕ್ಕೆ ನಿಮಗೆ ಅಮೌಂಟ್ ಅದು ಅಂದರೆ ದುಡ್ಡಿಂದು ವ್ಯವಸ್ಥೆ ಹೆಂಗೆ ಮಾಡ್ಕೊಂತೀರಿ? ಅಥವಾ ಬೆಳೆ ಸಾಲ ತಂದ್ಕೊಂತೀರಿ ಅಥವಾ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಬೆಳೆ ಸಾಲ ಸಿಗ್ತಾ ಇದೆಯಾ, ಹೇಗೆ ಮಾಡ್ತೀರಿ? ನಾವು ನೋಡಿ ಸರ್, ಬೆಳೆ ಸಾಲ ಬ್ಯಾಂಕ್ ಮುಖಾಂತರ ತಗೊಂತೀವಿ. ಬ್ಯಾಂಕ್ನಾಗ ಲೋನ್ ಇದಾವೆ, ನಮ್ಮೂರು ಬ್ಯಾಂಕಲ್ಲಿ ಕೂಡ ಇದಾವೆ, ಎಕ್ಸಿಸ್ ಬ್ಯಾಂಕಲ್ಲಿ ಇದಾವೆ, ಸಂಘ ಸಂಸ್ಥೆಗಳಲ್ಲಿ ಕೂಡ ತಗೊಂತೀವಿ. ಆ ಥರ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಂತಿದ್ದೀವಿ ಸರ್. ಹೆಂಗೆ ಜೀವನ ನಡೀತಿದೆ ಅಂತ ಅನಿಸುತ್ತಾ ಇದರಿಂದ? ಸರ್ ಜೀವನ ನಡೀತಿದೆ ಸರ್, ಪರವಾಗಿಲ್ಲ. ಲಾಸೋ ಲಾಭ ಅನಿವಾರ್ಯ ಜೀವನ ನಡೆಸಲೇಬೇಕಲ್ಲ, ಹಂಗಾಗಿ ಏನೋ ಒಂದು ಮೂಮೆಂಟ್ ಮಾಡ್ಕೊಂಡು ಮೂಮೆಂಟ್ ಆಗಲೇಬೇಕಲ್ಲ. ಈಗಿನ ಯುವಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಉನ್ನತ ಶಿಕ್ಷಣ ಮುಗಿಸ್ಕೊಂಡವರು ಏ ಕೃಷಿಯಲ್ಲಿ ಏನಿದೆ ಬಿಡಪ್ಪ, ಅದನ್ನ ಯಾರು ಮಾಡಬೇಕು, ಮಳೆ ಬಂದರೆ ಬೆಳೆ ಇಲ್ದ್ರೆ ಇಲ್ಲ, ಸುಮ್ಮನೆ ಅದನ್ನ ಯಾಕೆ ಮಾಡಿ ತಲೆ ಕೆಡಿಸ್ಕೋಬೇಕು ಅಂತ ಅಂತಿರ್ತಾರೆ, ಅಂಥವ್ರಿಗೆ ನೀವು ಏನು ಒಂದು ಸಂದೇಶ ಕೊಡ್ತೀರಿ? ಬಟ್ ನನ್ನ ಅನಿಸಿಕೆ ಹೇಳ್ಬೇಕಂದ್ರೆ ರಿಸ್ಕ್ ತಗೋಬೇಕೊಟ್ಟ ಜೀವನದಲ್ಲಿ ರಿಸ್ಕ್ ತಗೊಂಡ್ರೆ ಮಾತ್ರ ಬೆಳವಣಿಗೆ. ಹೌದು, ರಿಸ್ಕ್ ತಗಲೇಬೇಕು. ಪ್ರಕೃತಿ ಒಡನೆ ಆಡುವ ಜೂಜಾಟನೆ ವ್ಯವಸಾಯ. ಬಟ್ ಒಂದಿರಲ್ಲ ಒಂದು ವರ್ಷ ಭೂಮಿ ಕೈ ಹಿಡಿತಾರೆ, ರೈತರ ಕೈ ಬಿಡಂಗಿಲ್ಲ. ಒಂದು ಭೂಮಿ ಮೇಲೆ ನಂಬಿಕೆ ಇಟ್ಟು ಮಾಡಲೇಬೇಕು, ಅದು ಒಂದಲ್ಲದ ನಮ್ಮ ಕಾಪಾಡುತ್ತೆ. ಸ್ವಾವಲಂಬಿ ಜೀವನ, ಸ್ವಾವಲಂಬಿ ಜೀವನ ಎಲ್ಲರೂ ಇಷ್ಟಪಡಬೇಕು. ರಿಸ್ಕ್ ತಗೋಬೇಕು ಸ್ವಾವಲಂಬಿ ಆಗ್ಬೇಕಂದ್ರೆ. ಹೌದು, ಮಾಡಬೇಕು, ಏನಾಗಲಿ ಒಂದು ವರ್ಷ ಮಳೆ ಬರುತ್ತಾ, 2 ವರ್ಷ ಮಳೆ ಬರೋದು, 3 ವರ್ಷ ನಮ್ಮ ಕಾಪಾಡುತ್ತೆ ಭೂಮಿ, ಅದು ಎಂದಿಗೂ ನಮಗೆ ಲಾಸ್ ಮಾಡಂಗಿಲ್ಲ. ಹಂಗಾಗಿ ಈಗಿನ ಜನರು ಎಲ್ಲರೂ ಗೌರ್ಮೆಂಟ್ ಜಾಬ್ ಅಂತ ನೋಡಬಾರ್ದು, ಮಾಡ್ಬೇಕು. ವ್ಯವಸಾಯ ಮಾಡಿದ್ರಾಗ ಅದೇನು ಲಾಸು ಅಂತೇನಿಲ್ಲ. ಸ್ವಲ್ಪ ರಿಸ್ಕ್ ತಗೋಬೇಕು, ಆ ರಿಸ್ಕ್ ತಗೋ ಯೋಜನೆ ಕಡಿಮೆ ಅದ. ಸ್ವಲ್ಪ ರಿಸ್ಕ್ ತಗೊಂಡು ಎಲ್ಲರೂ ಒಂದು ಒಗ್ಗಟ್ಟಾಗಿ ಕೃಷಿ ಅಂತ ಅಂತ ಬೆಳೆಗಳು, ಹಣ್ಣಿನ ತರಕಾರಿ ಇವೆಲ್ಲ ಮಾಡೋದ್ರಿಂದ ಸ್ವಾವಲಂಬಿಯಾಗಿ ಬದುಕಬೇಕು ಮನುಷ್ಯ, ಅದು ಬಹಳ ಗ್ರೇಟ್ನೆಸ್. ಈಗ 6 ವರ್ಷಗಳಿಂದ ನೀವು ವ್ಯವಸಾಯ ಮಾಡ್ಕೊಂಡು ಬಂದಿರಿ, ಒಂದ್ಸಲ ಆದ್ರೆ ನಿಮ್ಗೆ ಬೇಸರ ಅಂತ ಅನಿಸಿಲ್ಲ? ಸರ್ ನಾವು ಬೇಸರ ಅಂತ ಅನ್ಕಂಗಿಲ್ಲ ಸರ್, ನಾವು ಆ ಕೆಲಸನ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಮತ್ತೆ ಹೆಚ್ಚು ಅದ್ರ ಮ್ಯಾಗ ಮಂಡಿದ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಹಂಗಾಗಿ ನಮ್ಗೆ ಬೇಸರ ಅನಿಸಿಲ್ಲ, ಅದು ಏನು ಕೊಟ್ಟರೆ ನಾವು ತಗೊಂತೀವಿ, ಪ್ಲಸ್ ಮೈನಸ್ ಏನು ಕೊಟ್ಟರೆ ನಾವು ಹಾಕ್ಯಾಕ ರೆಡಿ ಇದೀವಿ, ಹಂಗಾಗಿ ಅದನ್ನು ಪ್ರೀತಿಸ್ತೀವಿ ಅಷ್ಟೇ. ಹಾಗಾಗಿ ನಮಗೇನು ಬೇಸರ ಅನಿಸಿಲ್ಲ. ಒಟ್ಟಾರೆಯಾಗಿ ಇದರಿಂದ ನೀವು ಲಾಭ ಕಂಡುಕೊಂಡಿರಂದಂಗಾಯ್ತು ಸರ್? ಲಾಭ ಕಂಡುಕೊಂಡಿದ್ದೀವಿ ಅಂತ ಕಂಡುಕೊಂಡಿದ್ದೀವಿ, 100% ಲಾಭ, 50% ಲಾಸು, ಬಟ್ ಒಳ್ಳೇದು, ಅದನ್ನು ಮಾಡಲೇಬೇಕು ನಾವು. ಈ ಕೃಷಿ ಬಗ್ಗೆ ಆಗಲಿ, ಈ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಒಂದಷ್ಟು ಏನಾದರೂ ಮಾಹಿತಿ ತಿಳ್ಕೊಬೇಕು, ಒಂದು ಏನಾದರೂ ಮಾರ್ಗದರ್ಶನ ಬೇಕು ಅಂತಂದರೆ ನೀವು ಯಾರ ಹತ್ರ ಸಲಹೆ ಸೂಚನೆ ತಗೊಂತೀರಿ? ಮೊದಲಿನಂತೆ ಏನೋ ರೈತರುಗಳು ಮಾಡಿದ್ದಾರೆ ನೋಡ್ರಿ, ಆಲ್ರೆಡಿ ಕುರಿಗಳು ಜಾಸ್ತಿ ಇದಾವಲ್ಲ, 200-300 ಕುರಿಗಳು ಯಾರು ಕಾಯ್ತಿದಾರಲ್ಲ, ಹಳೆಯ ರೈತರು ಯಾರು ಮಾಡಿದಾರಲ್ಲ ಅವ್ರ ಅನುಭವದ ಮಾತುಗಳನ್ನ ಕೇಳ್ತೀವಿ. ಅದನ್ನು ಬಿಟ್ಟು ಯಾರಲ್ಲಿ ನಾವು ಹೋಗಿಲ್ಲ. ಹಳೆಯ ರೈತರು ಏನು ಅನುಭವಿಸಕತ್ತಿರ ಪ್ರೆಸೆಂಟು ಜಾಸ್ತಿ ಮಾಡಿ ಆ ಬಿಸ್ನೆಸ್ ಮಾಡೋರ ಹತ್ರ ಅದನ್ನು ನಾವು ತಿಳ್ಕೊಂತೀವಿ. ತಜ್ಞರ ಸಲಹೆ ಪಡ್ಕೊಂಡಿಲ್ಲ, ಬಟ್ ಕೆಲವೊಂದು ಮಾಹಿತಿ ಅವು ಮಾರ್ಗದರ್ಶನದಲ್ಲಿ ಕೆಲವೊಂದು ಮೀಟಿಂಗ್ಗಳಿಗೆ ಅಟೆಂಡ್ ಆಗಿದ್ದೀವಿ. ಈ ಮಣ್ಣು ಪರೀಕ್ಷೆ, ಭೂಮಿಯಲ್ಲಿ ಮಣ್ಣು ಪರೀಕ್ಷೆ ಅಂತೇಳಿ ಮಾಡಿಸ್ತಾರೆ, ಅಂಥವೇನಾದರೂ ನೀವು ಮಾಡಿಸಿರೇ ತಜ್ಞರ ಕಡೆಯಿಂದ? ಮಾಡಿಸಿದ್ದೀವಿ ಸರ್, ಮಾಡಿಸಿದ್ದೀವಿ. ಅಗ್ರಿಕಲ್ಚರ್ ಆಫೀಸ್ನ ಕೆಲಸ ಮಾಡಿದಂಥ ನಮ್ಮ ಚನ್ನವೀರಪ್ಪ ಗ್ರಾಮ ಶಿವಕರ್ ಅಂತ ಹೇಳಿದ್ದಾರೆ ಕುಂಬಾರ, ನಮ್ಮ ದೊಡ್ಡಪ್ಪನವ್ರು ಯಾವಬೇಕು ಅವರು, ಅವರಿಂದ ನಾವು ಮಾಹಿತಿ ಮಾರ್ಗದರ್ಶನ ತಗೊಂಡು ಅವರು ಸದಾ ನಮ್ಮ ಬೆನ್ನಿಗೆ ಹಿಂದೆ ನಿಂತು ಕೆಲವೊಂದು ಗೈಡೆನ್ಸ್ಗಳು ಕೊಡ್ತಾ ಇದ್ದಾರೆ ಸರ್. ಮಣ್ಣು ಪರೀಕ್ಷೆ ಬಗ್ಗೆ, ನೀರಿನ ಪರೀಕ್ಷೆ ಬಗ್ಗೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿ ಕೆಲವೊಂದ್ಸಲ ಮೆಡಿಸಿನ್ಗಳಿಗೆ ವೈರಸ್ಗೆ ಅದು ಇದು ಹೊಡೆಯೋಕೆ ಕೆಲವು ಪುಡಿಗಳು ಕೂಡ ತಂದು ಕೊಡ್ತಾರೆ ಅವರು. ಎಲ್ಲಾ ರೀತಿಯಿಂದ ನಮ್ಮ ಚಂದ್ರಪ್ಪ ರಾಮಶೇಖರ್ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ಇಡೀ ಊರಿಗೆ ಒಬ್ಬ ಹೈ ಲೆವೆಲ್ ಮತ್ತು ಮಾದರಿ ಒಬ್ಬ ಅಧಿಕಾರಿಗಳು, ಮಾಜಿ ಅಧಿಕಾರಿಗಳು. ಹೌದು, ಅಗ್ರ ಯೂನಿವರ್ಸಿಟಿ ಕೊಟ್ಟು ಮಣ್ಣಿನ ಪರೀಕ್ಷೆ ಮಾಡಿಸಿದ್ವಿ, ನೀರಿನ ಪರೀಕ್ಷೆ ಕೂಡ ಟೆಸ್ಟಿಂಗ್ ಕೊಟ್ಟಿದ್ದೀವಿ. ಮಾಡಿಸಿದ ಅದು ಅನುಭವ ಇದೆ ಸರ್. ಒಳ್ಳೆಯದು ಶ್ರೀಧರ್, ಇಷ್ಟೊತ್ತಿನವರೆಗೆ ನಮ್ಮ ಜೊತೆಗೆ ವ್ಯವಸಾಯ ಮತ್ತು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಅನುಭವಗಳನ್ನು ಹಂಚಿಕೊಂಡ್ರಿ, ತುಂಬ ಧನ್ಯವಾದಗಳು, ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ ಅರಕೇರಾ ತಾಲೂಕಿನ ಮುಷ್ಟೂರು ಗ್ರಾಮದ ಪ್ರಗತಿಪರ ರೈತರು ಶರಣಬಸವ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳೋಣ. ನಮಸ್ಕಾರ ಶರಣಬಸವ ಅವರೇ. ಹೇಳಿ ಶರಣಬಸವ ಅವರೇ, ಎಷ್ಟು ವರ್ಷಗಳಿಂದ ನೀವು ಒಕ್ಕಲ್ತನ ಮಾಡ್ಕೊಂಡು ಬಂದಿರಿ? ನಮಗೊಂದು ಈಗ 20 ವರ್ಷ ಮಾಡಿದ್ರು ಒಕ್ಕಲ್ತನ. ನೀರಾವರಿ ಬಂದದ್ದು 20 ವರ್ಷ ಆಯ್ತು ರೀ. 20 ವರ್ಷ ನಾವು ಎಜುಕೇಶನ್ ಮುಗಿದ ಮ್ಯಾಗ 10th ಫೇಲ್ ಆದಿವ್ ರೀ. ಅವಲೇಸಿ ಒಕ್ಕಲ್ತನ ಮಾಡ್ಕೊಂಡು ಬಂದಿವ್ರಿ. ಯಾಕೆ 10th ಫೇಲ್ ಆದ್ಮೇಲೆ ಮತ್ತೆ ಪರೀಕ್ಷೆ ಕಟ್ಟಿ ಮುಂದೆ ಹೆಚ್ಚಿಗೆ ಓದ್ಬೋದಾಗಿತ್ತಲ್ಲ, ಯಾಕೆ ಅವ ಕೃಷಿಗೆ ಬಂದ್ರಿ? ನಮ್ಮ ಮನೆಯಲ್ಲಿ ನಮ್ಮಪ್ಪವ್ರು ಒಬ್ಬರೇ ಇದ್ದಾರೆ ರೀ. ಆ ಕಾರಣಕ್ಕಾಗಿ ನಾವು ನಮ್ಮ ನಾವು ಸಾಲ ಮೇಲೆ ವಿದ್ಯಾಭ್ಯಾಸ ಮೇಲೆ ಬುದ್ಧಿ ಕಡಿಮೆ ಇತ್ತರ ನಾವು ವ್ಯವಸಾಯ ಮಾಡಕ್ ಬಂದಿವ್ರಿ. ಎಷ್ಟಾದ್ರೆ ನಿಮಗೆ ಜಮೀನು? ನಮಗೊಂದು 22 ಎಕರೆ ಆದ್ರಿ. ನೀವೇ ಎಲ್ಲ ಸ್ವಂತ ಮಾಡ್ತೀರಿ? ಸ್ವಂತ ಮಾಡ್ತವ್ರಿ. ನೀವು ಸ್ವಂತ ಮಾಡ್ಕೊಳಕ್ ನಿಮಗೆ ಎಲ್ಲ ಅನುಕೂಲ ಅದರಿ? ಎತ್ತುಗಳು, ಟ್ರ್ಯಾಕ್ಟರ್ ಆಗ್ಲಿ, ಯಾವ್ದು ಹೆಂಗ ಅನುಕೂಲ ಅದ? ಮೊದ್ಲ ಎತ್ತಿದ್ದು ರೀ, ಮತ್ತೆ ನೀರಾವರಿ ಬಂದ ಮ್ಯಾಕ ನಾವು ಟ್ರ್ಯಾಕ್ಟರ್ ತಗೊಂಡಿವ್ರಿ. ಎಲ್ಲ ನೀವೇ ಮನೆಯವ್ರು ಮಾಡ್ತೀರಿ, ಆಳ ಹಚ್ಚಿ ಮಾಡ್ತೀರಿ? ಮನೆಯವರು ಗಂಡ್ಮಕ್ಳು ಮಾಡ್ತೀವ್ರಿ, ಮತ್ತೆ ಸೌಲಭ್ಯ ಬಿದ್ದಾಗ ಆಳನ್ನು ತಗೊಂತೀವ್ರಿ. ಹೆಂಗದ್ರಿ ಇಲ್ಲಿ ಆಳುಗಳದ ವ್ಯವಸ್ಥೆ? ಆಳುಗಳ ವ್ಯವಸ್ಥೆ ಬಹಳ ಡಿಮ್ಯಾಂಡ್ ಆದ್ರೆ ಆದ್ರೂ ನೀರೋನಿಲ್ರಿ, ಮತ್ತೆ ಅನಿವಾರ್ಯಕ್ಕೆ ಕರ್ಕೊಂಡ್ ಹೋಗ್ಲೇಬೇಕ್ರಿ ನಾವು. ಯಾವ್ಯಾವ ಬೆಳೆಗಳು ಬೆಳಿತೀರಿ ನಿಮ್ಮ ಹೊಲದಾಗ? ನಮ್ ಹೊಲದಾಗ ನೋಡ್ರಿ, ಒಂದು 17-15 ಎಕರೆ ಗದ್ದೆ ಆದ್ರಿ. ಒಂದು 5-6 ಎಕರೆ ಮೆಣಸಿನ ಗಿಡ ಆದ್ರೆ. 1-2 ಎಕರೆ ಹತ್ತಿರಿ. 22 ಎಕರೆ ಭೂಮಿ ರೀ. ಪ್ರತಿ ವರ್ಷ ಯಾವ್ಯಾವ ಬೆಳೆ ಹೆಚ್ಚಾಗಿ ಬೆಳಿತೀರಿ? ಪ್ರತಿ ವರ್ಷ ಬೇಕಂದ್ರೆ ಭತ್ತನೇ ಜಾಸ್ತಿ ಆಗಿದ್ರಿ. ಈಗ ನೀರು ಜಾಸ್ತಿ ಆಗದಂಗೆಲ್ಲ, ನೀರು ಜಾಸ್ತಿ ಆದಂಗೆಲ್ಲ ವ್ಯವಸಾಯ ಭತ್ತನೇ ಜಾಸ್ತಿ ಆಗಿದ್ರಿ. ಹತ್ತಿ ಹೊಲ ಕೆಡಿಸಿ ಭತ್ತನೇ ಮಾಡಿವ್ರಿ. ಮತ್ತೆ ಈಗ ಬೀಜಗಳ ಬಗ್ಗೆ ಮಾಹಿತಿ ಆಗ್ಲಿ ಅಥವಾ ಕೀಟನಾಶಕ ಗೊಬ್ಬರಗಳ ಬಗ್ಗೆ ನೀವ್ ಹೆಂಗ ತಿಳ್ಕೊಂತೀರಿ? ನಾವು ಗೊಬ್ಬರದವ್ರ ಅಂಗಡಿಯಲ್ಲಿ ಹೋಗೋದ, ಅವ್ರು ಏನಂತಾರೆ ಕೇಳ್ತೀವ್ರಿ. ನಾವು ಆಲೋಚನೆ ಮಾಡ್ತೀವ್ರಿ, ಯಾವ ಹಾಕಿದ್ರೆ ಯಾವ ಟೈಮ್ಗೆ ಏನಾಗ್ತಾವ್ ಅಂತ ಹೇಳ್ತೀವಿ. ನಮಗೆ ಬೇಕಿದ್ರು ನಾವು ತಗೊಂಡ್ಬರ್ತೀವ್ರಿ. ಈ ಮಣ್ಣು ಪರೀಕ್ಷೆ ಅದನ್ನೆಲ್ಲ ಮಾಡಿಸ್ತಿರ್ತೀರಿ? ಮಾಡಿಸಿಲ್ರಿ, ಒಟ್ಟ ಒಂದ್ ಸಲನು ಮಾಡಿಸಿಲ್ರಿ. ನಾವು ಒಯ್ದಿಲ್ರಿ ಮಣ್ಣು. ನಾವು ಗದ್ದೆ ಬಂದಲ್ಲೇ ಮಾಡಿಸಿಲ್ರಿ, ಮೊದ್ಲು ಮಾಡಿಸಿದ್ದಾರ್ರಿ. ಕೃಷಿ ವಿಶ್ವವಿದ್ಯಾಲಯದಾಗ ಮಾಡಿಸ್ಬೋದ್ರಿ. ಅಲ್ಲಿ ಒತ್ತೊಂದು ಹೋಗೋಷ್ಟು ಟೈಮ್ ನಮಗೆ ಸಿಗಲ್ರಿ. ಅಲ್ಲಿ ಹೋಗೋದವನ್ನ ಆಗಲ್ರಿ. ನಮ್ಗೆ ಒತ್ತೊಂದು ಪರೀಕ್ಷೆ ಮಾಡಿಸಿದ್ರು ಬಂದಿಲ್ಲ ಇನ್ನಿದ್ರಿಗೆ. ಒಳ್ಳೇದಂತ ಅಂತಾರ್ರಿ. ಯಾವ ಭೂಮಿಗೆ ಏನ್ ಬೆಳಕೋಬೇಕಂದ್ರೆ ಮಾಡಿಸ್ಬೇಕಂತ. ನಮ್ಮ ಭತ್ತನೇ ಮಾಡ್ತೀವಲ್ರಿ ನಾವು, ಹಂಗಾಗಿ ಮಾಡಿಸಿಲ್ರಿ ನಾವು. ಹೆಂಗದ್ರೆ ನಿಮಗೆ ಒಕ್ಕಲ್ತನ ಮಾಡಕ ತೃಪ್ತಿದಾಯಕ ಅಂತ ಅನಿಸ್ತದ? ತೃಪ್ತಿ ಆದ್ರೆ ಮಾಡಕ, ಮತ್ತೆ ನಿಮ್ ಬೆಂಬಲ ಬೆಲೆನೇ ಸಿಗಲ್ ನೋಡ್ರಿ. ಅದು ಒಂದೇ ಕೊರತೆ ನಮಗೆ, ಮತ್ತೇನಿಲ್ಲ. ಯಾವುದೇ ತಗೊಳ್ರಿ, ಅದಕ್ಕೆಲ್ಲ ಫಿಕ್ಸ್ ರೇಟ್ ಮಾಡ್ತಾರ್ರಿ. ನಮ್ಮ ಅದಕ್ಕೆ ಫಿಕ್ಸ್ ರೇಟ್ ಇಲ್ಲರಿ. ಒಟ್ಟು ಬೆಳಿಗ್ಗೆ ಮೆಣಸಿನಕಾಯಿ ಇಲ್ರಿ. ಯಾವ ತರ ಒಟ್ಟು ರೈತನ ಮಾಲಿ ಯಾವ್ದಕ್ಕೆ ಫಿಕ್ಸ್ ರೇಟ್ ಇಲ್ಲಲ್ರಿ. ತೊಗರಿ ಆದಂತಾರ್ರಿ, ಅದು ಒಂದಕ್ಕೆ ಹೇಳ್ತಾರ್ರಿ. ಅದಕ್ಕೆ ಒಯ್ದು ಅಗ್ರಿಕಲ್ ಆಫೀಸ್ಗೆ ಒಯ್ದು ಅಲ್ಲಿ ಹಾಕಿ ಅದಕ್ಕೆ ಏನೋ GPS ಮಾಡಿಸಿ ಹಾಕಿ ಬರ್ಬೇಕಂತಾರೆ. ನಮ್ಮಲ್ಲಿ ತೊಗರಿ ಯಾರು ಬೆಳೆಯಲ್ರಿ. ಎಲ್ಲ ಅನುಕೂಲ ಹೆಂಗ್ ಮಾಡ್ಕೊಂತೀರಿ? 22 ಎಕರೆ ಜಮೀನಾಗ ಸಾಲ ಮಾಡ್ಕೊಂಡು ಮಾಡ್ತೀರಿ ಅಥವಾ ಏನು ಮನೆ ಸ್ವಂತ ರೊಕ್ಕದಿಂದ ಇದನ್ನ ಮಾಡ್ತೀರಿ? ಸಾಲ ಮಾಡ್ಕೊಂತೀರಿ ಸೊಸೈಟಿಗೆ. ಸಾಲ ಆದ್ರೆ ಅತ್ತ ಅಂತೀವ್ರಿ, ಮತ್ತೆ ಟರ್ನ್ ಓವರ್ ಮಾಡ್ಕೊಂತೀವಿ, ಬೆಳಿತೀವಿ, ಕಟ್ತೀವ್ರಿ. ಒಕ್ಕಲ್ತನದಿಂದ ನಿಮ್ಗೆ ಏನ್ ಲಾಭ ಅನಿಸ್ತದ? ಲಾಭ ಆದ್ರೆ ಭೂಮಿ ತಾಯಿ ಮಾಡಿದ ಲಾಭ ಇಲ್ಲ ಅಂತ ಹೇಳಂಗಲ್ರಿ. ಒಟ್ಟ ಬೆಂಬಲ ಬೆಲೆ ಸಿಗಲ್ರಿ ಅಷ್ಟೇ. ಸಿಗಬೇಕ್ರಿ. ಶ್ರಮ ಪಟ್ಟು ಮಾಡಿರ್ತಿರೋ ಆಳಿಗೆ ಅಷ್ಟೇ ಅತ್ತ, ಟ್ಯಾಕ್ಟರ್ಗೆ ಇಷ್ಟ ಅತ್ತ, ನಮ್ಗೆ ಇಷ್ಟ ಅತ್ತ. ಗೊಬ್ಬರದ ಅಂಗಡಿಯವ್ರಿಗೂ ರೊಕ್ಕ ಕಟ್ತು, ಕಟ್ಟಲ್ಲ ಅನ್ನಕಲ್ಲ. ಬೆಂಬಲ ಬೆಲೆ ಇಲ್ರಿ. ಒಟ್ಟ ನಮ್ಮ ಮಾಲ್ ಬಂದ ಬೆಲೆ ಇರೋದಲ್ಲ ಅಷ್ಟೇ. ಗೊಬ್ಬರದ ಅಂಗಡಿ ಅನ್ನೋದಕ್ಕಿಂತ ನಿಮ್ ರೈತ ಸಂಪರ್ಕ ಕೇಂದ್ರದಿಂದ ತಗೋಬೋದಲ್ಲ, ಸಬ್ಸಿಡಿದಾಗ ಸಿಗ್ತಾವ? ಸಬ್ಸಿಡಿಯಾಗ ಸಿಗ್ತಾವಲ್ರಿ. ಸುಶೆಟ್ಟಾಗೇ ಗೊಬ್ಬರ ಕೊಡ್ತಿದ್ರು. ಅವಾಗ ನಮ್ಮಲ್ಲಿ ಕೇಳಕ್ ಹೋದ್ರೆ ಜಗಳ ಆಡ್ತಾರ ಅವ್ರು. ಸುಶೆಟ್ಟಾಗ ಸೆಕ್ರೆಟ್ ಆಗಲಿ, ರೈತಕ್ಕೆ ಸಂಬಂಧಿಸಿದ ಅಂತ ಕೇಂದ್ರದಾಗ ಆಗಲಿ ಅನುಕೂಲ ಮಾಡಿಕೊಡಂಗಿಲ್ಲ. ಯಾಕೆ ತೆರೆ ಕೆಡಿಸಿ ಅಂತ ನೀವು ಹೋಗ್ಬಿಡ್ರಿ, ಎಲ್ಲ ಅದೇ ಅದೇ ರೇಟ್ ಕೊಡ್ಬೇಕಂತ ಹೇಳ್ತಾರ್ರಿ. ಅವರೇ ಕಳಿಸ್ಬಿಡ್ತಾರ್ರಿ. ಒಗ್ಗಟ್ಟ ಕೇಳಲ್ಲ, ಕೇಳಲ್ರಿ ಯಾರು ಬರಲ್ಲ. ನಮ್ಗೆ ಯಾಕೆ ಬೇಕಂತಾರೆ ಎಲ್ಲರೂ. ನಾವು ತಗೋರ ಸರಿಗಿಲ್ಲ ಅಂತಾರ ಅವ್ರು. ಮೊದಲೇ ಒಕ್ಕಲ್ತನ ಅಲ್ಲದೆ ಮತ್ತೆ ಇನ್ನ ಏನೇನು ಕಸಬುಗಳು ಮಾಡ್ಕೊಂಡಿದ್ರಿ ನೀವು? ನಮ್ದು ಇಟ್ಟಿನ ಜೀರ್ಣ ಗಿರಣಿ ಅದ್ರೊಂದು, ಅದೊಂದು ಮಾಡ್ತವ್ರಿ. ಅದು ಚಲ್ಲ ಇಡ್ತದ್ರಿ. ಬೀಜಗಳು ಅಂತಂದ್ರೆ ನೀವು ಹೆಚ್ಚಾಗಿ ಯಾವ ಬೀಜಗಳು ಬಳಸ್ತೀರಿ? ಹತ್ತಿಗಾಗ್ಲಿ, ನೆಲ್ಲು ಇಂಥವಕ್ಕೆಲ್ಲ. ನೆಲ್ಲಾದ್ರೆ ಸಬ್ಸಿಡಿ ಅಂಬಕೇನ್ರಿ. ನಾವು ಸೋನಾ ಮಸರಿ ಹಚ್ಚಕಲ್ಕಿಂತ ಮುಂಚಕ ಮತ್ತೆ ಬ್ಯಾಸಿ ಪೀಕಿಗೆ ಒಂದು ಮಡಿ ಹಚ್ಕೊಂಡಿರ್ತೀವ್ರಿ. ಅದನ್ನೇ ಕಟ್ ಮಾಡ್ಕೊಂಡು ನಾವು ಬೆಲ್ಲ ನೆಲ್ಲ ಮಾಡ್ಕೊಂತೀವಿ. ಒಂದೇ ಪೈರು ತಗೊಂತೀವಿ ಫಸ್ಟ್. ಸೋನಾ ಫಸ್ಟ್ ತಗೊಂಡು ಹಾಕಿದ್ದ ಸರಿ ರೀ. ಹಿಂದಗಡೆ ಮತ್ತೆ ಬ್ಯಾಸಿ ಪೀಕಿಗೆ ನಾವೇ ಮಾಡ್ಕೊಂತೀವ್ರಿ. ಹತ್ತಿ ಬೀಜ ಏನಿಲ್ರಿ, ಮಾರ್ಕೆಟ್ನಾಗ ತರ್ಬೇಕ್ರಿ. ಮತ್ತೆ ಅವಂತರು ಮಾಡಕ್ ಬರಲ್ಲರಿ. ಈಗ 20 ವರ್ಷದಿಂದ ನೀವು ಒಕ್ಕಲ್ತನ ಮಾಡ್ಕೊಂಡು ಬಂದಿರಿ. ಏನೇನು ಆಸ್ತಿಗಳು ಮಾಡಿರಿ? ಮನೆಗಳು ಆಗ್ಲಿ ಅಥವಾ ಪ್ಲಾಟ್ಗಳಾಗ್ಲಿ. ಏ ನಮ್ಮಪ್ಪವ್ರು ಮಾಡ್ತಾರ್ರಿ ಎಲ್ಲ. ಬ್ಯಾಂಕಿನ ವ್ಯವಹಾರ, ರೊಕ್ಕದ ವ್ಯವಹಾರ ಎಲ್ಲ ಅವ್ರು. ನಾವು ಒಟ್ಟ ವ್ಯವಸಾಯ ಮಾಡೋರು ಅಷ್ಟೇ ರೀ. ಮನೆ ಎಲ್ಲಾರು ಕಟ್ಟಿವ್ರಿ. 3 ಅಣ್ಣ ತಂಬ್ರಿ 22 ಎಕರೆ ಭೂಮಿಯಾಗ. 3 ಅಣ್ಣ ತಂಬ್ರಿ ಒಂದೊಂದು ಮನೆ ಕಟ್ಕೊಂತೀವಿ. ಆಯ್ತು ರೀ. 3 ಒಂದೆರಡು ಒಂದೊಂದು ಪ್ಲಾಟ್ ಅವ್ರಿ. ಆಯ್ತು ಅಷ್ಟೇ ಸರಿ ರೀ. ಮತ್ತೆ ಅದಕ್ಕೆ ಹೆಚ್ಚಿಂದ ಏನಿಲ್ಲ ರೀ. ಈಗಿನ ಜನರಿಗೆ ಏನು ಹೇಳಕ್ ಬಯಸ್ತೀರಿ ಒಕ್ಕಲ್ತನದ ಬಗ್ಗೆ? ಮಾಡೋದು ಚಲೋ ಅಂತೀರಿ, ಹೆಂಗ ಮಾಡೋದು ಚಲೋ ಅದರಿ, ಮಾಡ್ತಾರ್ರೆ ಕಷ್ಟಪಟ್ಟು ರೈತರು ಎಲ್ಲ, ನಾನೊಬ್ಬ ರೈತ ಅಂತ ಹೇಳಕ ಬರಲ್ರಿ, ಎಲ್ಲಾರು ಮಾಡ್ತಾರೆ, ಸಾಲ ಮಾಡ್ಯಾದ್ರು ಮಾಡ್ತಾರೆ, ಒಟ್ಟ ಬೆಲೆ ಇಲ್ರಿ, ಯಾವ ಮಾಲಿ ಬೆಲೆ ಇಲ್ಲ. ನಾವ್ 20 ಕ್ವಿಂಟಲ್ ಹತ್ತಿ ಬೆಳೆದಿಗೆ ತಂದು ಮನೆಗೆ ಇಟ್ಟಿವ್ರಿ, ಇವತ್ತು ಮಾರಿ ಬರಕ್ ಒಂಟಿ ಅಂತ ಹೇಳ್ತಾರೆ, ನಮ್ದು 6,000-7,000 ಹತ್ತ, ನಮ್ ಮಾಲ್ ಮಾರಿ ಬಂದ ತಕ್ಷಣ 9,000-10,000 ಅಂತ ಅದೇ ಹೋಗಿ ಹಂಗ ಹತ್ತಿರಿ. ಈಗ ಕೌಳ್ಯಾರಿ 1,600-1,050 ನಡ್ದವ್ರಿ, 1,700 ನಡ್ದವ್ರಿ. ಈಗ ನಾವು ಕೊಟ್ಟಿವಿ 8 ದಿನದಾಗ ಅಲ್ಲಿ ಒಂದೇ ತಿಂಗಳ 2,000 ಮಾರ್ತಾವ್ರಿ, ಯಾವಾಗ ಯಾಕೆ ಮಾರ್ತಾವ್ರಿ ಅವು? ಅದ್ರಾಗ ನಮ್ಗೆ ನಿಗದಿತ ಬೆಲೆ ಬೇಕು ನಮ್ಗೆ. ಈಗ 1 ಎಕರೆಗೆ ಎಷ್ಟು ಬೆಳೆ ಬೆಳಕಂತೀರಿ? 35 ಚೀಲ, 38, 40, 45, ಹೆಂಗ ಶ್ರಮ ರೈತ ಹೆಂಗ್ ಬೆಳಿತೇನ್ರಿ ಹಂಗ ಬರ್ತಾವ್ರಿ. ಈಗ ಹತ್ತಿ ಆದ್ರೆ ಎಷ್ಟು ಬರ್ತದ್ರಿ 1 ಎಕರೆಗೆ? ನೋಡ್ರಿ, ಮೊದ್ಲ ಫಸ್ಟ್ ನೀರಾವರಿ ಬಂದಾಗ 20 ಬಂದವ್ರಿ, ಈಗ 10 ಬರವಲ್ಲವ್ರಿ. ಏನ್ ಕಾರಣ ಅಂದ್ರೆ ಅದು ಗೊತ್ತಾಗಲ್ಲ, 10 ಬರವಲ್ರಿ. ಒಬ್ಬೊಬ್ರು 15 ಬಂದಾವ, ಒಬ್ಬರು 10 ಬಂದಾವ, ಒಬ್ಬರು 8 ಬಂದಾವ. ಏನ್ ಶ್ರಮ, ಎಲ್ಲ ಭೂಮಿಗೆ ಗೊಬ್ಬರ ಹಾಕದೇ ಹಾಕ್ತಿವಿ, ಸ್ಪ್ರೇ ಎಣ್ಣೆ ಮಾಡದ ಮಾಡ್ತೀವಿ, ನೀರ್ ಕಟ್ಟವ್ರ ನೀರೇ ಕಟ್ತೀವಿ, ಎಲ್ಲ ಮಾಡ್ತೀವ್ರಿ. ಹತ್ತಿ ಆಗಲಿ ನೆಲ್ಲು, ಈ ಬಿತ್ತನೆ ಯಾವತ್ರಿ ಮಾಡ್ಕೊಂತೀರಿ? ಯಾವ ಒಂದು ಟೈಮ್ನಾಗ ಇದನ್ನ ಮಾಡ್ತೀರಿ? ಅದು ಮಿರಿಗಿನ ಕಾರ್ಯತಂತ ಬರ್ತದ್ರಿ, ಅವಾಗ ಹತ್ತಿ ಇಡ್ತೀವ್ರಿ, ಚಲೋ ಬರ್ತಾರು. ಮಿರುಗ ಕಾರ್ತಿ ಜುಲೈ ತಿಂಗಳ, ಜೂನ್ ಜುಲೈದಾಗ ಇಡ್ತೀವ್ರಿ ಹತ್ತಿ. ಹತ್ತಿ ಅವಾಗಿಂದ ಪಾಸ್ ಆಗ್ತಾವ್ರಿ. ಅವಾಗ ಮಳೆ ಆಯ್ತಪ್ಪ ಅಂದ್ರೆ ಇಡ್ತೀವ್ರಿ, ನೀರು ಇರಲ್ಲ. ನೀರಿದ್ರ ಕರೆಂಟ್ ಇರಲ್ರಿ, ಕರೆಂಟ್ ಇದ್ರ ನೀರಿರಲ್ಲ, ಬೋರ್ ಆಗ್ರಿ ಕರೆಂಟ್ ಸಿಗಲ್ಲ ಅವಾಗ ಆ ಟೈಮಿಗೆ. ಎಲ್ಲ ಅನುಕೂಲ ರೈತರ ಮುಂದೆ ಮನಮಾನಿ ಆದ್ರೆ ಹೇಳ್ಕೊಕ್ ಹೋದ್ರೆ ಅದು ಬೆಳತನ ಅಲ್ರಿ. ಹತ್ತಿ ಬೆಳೆ ಬೆಳೆದ್ರೆ ಒಂದ್ ಸರ್ತಿ ಎಷ್ಟು ಸಾರಿ ಹತ್ತಿ ಬಿಡಿಸ್ತೀರಿ? ಚೊಲತ್ನಾಗ ಬಂದ್ರೆ 3 ಸಲ್ರಿ, ಇಲ್ಲಿ ಕೆರಡಿ ಸ್ವಲ್ಪ ಲಾಸ್ಟ್. ಈ ಕೀಟನಾಶಕ ಅದೆಲ್ಲ ಹೆಂಗ ಸ್ಪ್ರೇ ಮಾಡ್ತೀರಿ? ಎಷ್ಟು ಸಲ ಮಾಡ್ತೀರಿ? ಗೊಬ್ಬರ ಎಷ್ಟು ಸಲ ಬಿತ್ತತ್ರಿ? ಗೊಬ್ಬರ 3 ಸಲ ಬಿತ್ತೂರಿ, ಸ್ಪ್ರೇ 4 ಸಲ ಇಲ್ಲ 5 ಸಲ ಮಾಡ್ತೀವ್ರಿ. ಗೊಬ್ಬರ ಅಂದ್ರೆ ಯಾವ್ದು ಹೆಚ್ಚಾಗಿ ಬಳಸ್ತೀರಿ? ಹೆಚ್ಚಾಗಿ ಅಂದ್ರೆ ಇದೇ 10-26 DAP ಸಾವಯವ ಗೊಬ್ಬರನು ಬೆಳೆಸ್ತವ್ರು ಬಳಸ್ತಾರ್ರಿ. ಕೆಲವು ಮಂದಿ ಕಡಿಮೆ ಜಾಸ್ತಿ ಅಂದ್ರೆ ಸರ್ಕಾರ ಗೊಬ್ಬರ ಬಳಸ್ತಾರ. ನಾವು ಶೇಂಗಣ ಗೊಬ್ಬರ ಬಳಸ್ತೀವಿ, ನಮ್ಮ 10 ಎಮ್ಎ ಅವ್ರಿ ಮಾಡ್ತವ್ರಿ. ದನದ ಶೆಡ್ ಅದು ಮಾಡ್ಕೊಂಡಿರಿ? ಮಾಡ್ಕೊಂಡಿವ್ರಿ, ಮಾಡ್ಕೊಂಡಿವ್ರಿ. ಮತ್ತೆ ಈಗ 2-3 ವರ್ಷದಿಂದಾನೆ ದನ ಶೆಡ್ ಮಾಡ್ಕೊಂಡು ತಿರ್ಗಿ ಆಗಿಲ್ರಿ ನಮಗೆ. ಅಂದ್ರೆ ಈ ಹೊಲಕ್ಕ ಉಪಚಾರ ಹೆಂಗ್ ಮಾಡ್ತೀರಿ? ಯಾವ ಟೈಮ್ ಏನ್ ಹೊಡಿಬೇಕು ಅವೆಲ್ಲ ಹೊಡ್ಕೊಂತೀವ್ರಿ. ಎತ್ತಿಲ್ ಬೇಕಾದ್ರೆ ಎತ್ತಿಲ್ ಹೊಡ್ಕೊಂತೀವಿ, ಟ್ಯಾಕ್ಟರ್ ಬೇಕಾದ್ರೆ ಟ್ಯಾಕ್ಟರ್ ಹೊಡ್ಕೊಂತೀವಿ. ಎತ್ತನ ಅವ್ರಿ, ಟ್ಯಾಕ್ಟರ್ನ ಅದ ಜಗ್ಗ. ಮತ್ ಬ್ಯಾಸರ್ ಬಂತು, ಲಾಸ್ ಆಯ್ತಾ ಲೀಸಿಗೆ ಕೊಟ್ಬಿಡ್ತೀವ್ರಿ. ನೀವು ಹೊರಗೆ ಬಾಡಿಗೆ ಅದು ಹೋಗ್ತೀರಿ? ಅವಾಗ ಓದಿದ್ವಿ, ಓದಿದ್ವಿ. ಅವಾಗ ಟ್ರ್ಯಾಕ್ಟರ್ ಕಡಿಮೆ ಇದ್ದು ಓದಿದ್ವಿ. ಈಗ ಜಾಸ್ತಿ ಆಗಿಬಿಟ್ಟವ, ನಾವೇ ಬ್ಯಾಡ ನಡಿ ಅಂತ ನಿಂದಿಸ್ಬಿಟ್ಟಿವ್ರಿ ಮನೇಲಿ. ನಾವೇ ನಾವು ಮಾಡ್ಕೊಂಡು ಮನೇಲಿ ನಿಂದಿಸ್ಬಿಟ್ಟಿವ್ರಿ. ಶರಣಬಸ್ ಅವರೇ, ಒಟ್ಟಾರಿಯಾಗಿ ಈ ಒಕ್ಕಲ್ತನದ ಬಗ್ಗೆ ಇನ್ನು ನಿಮ್ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರಿ? ಒಂದೇ ಆಶೆ ನೋಡ್ರಿ, ನಂದ ಅಂತ ಹೇಳಕ್ಲ, ರೈತರಿಗೆ ಎಲ್ಲ ಬೆಳೆದ ಎಲ್ಲ ರೈತರಿಗೆ ಬೆಳೆದ ಮೇಲೆ ಬೆಂಬಲ ಬೆಲೆ ಸಿಗ್ಬೇಕು ಅನ್ನೋದಂತೆ ನನ್ನ ಆಶೆ ರೀ. ಇದು ಒಂದೇ ಆಶೆ ರೀ, ಒಟ್ಟ ಫಿಕ್ಸ್ ಆಗ್ಬೇಕು. ರೈತರ ಮೇಲೆ ಯಾವುದೇ ಬೆಳೆ, ಅವನು ಉಳ್ಳಿ ಬೆಳೆ ಹೊಲಕ, ತೊಗರಿ ಬೆಳೆ ಹೊಲಕ, ಅಲ್ಸಂದಿ ಬೆಳೆ ಹೊಲಕ, ರೈತ ಬೆಳೆದ್ರಲ್ರಿ ಎಲ್ಲ, ರೈತನ ಮಾಲಿ ಬೆಲೆ ಸಿಗ್ಬೇಕಷ್ಟೇ. ಡೆಬೆ ತಗಲಿ, ಒಂದ್ ಅಂಗಿ ತಗಲಿ, ಒಂದ್ ಚಪ್ಪಲ್ ತಗಲಿ, ಒಂದ್ ತೆಂಗಿನಕಾಯಿ ತಗಲಿ ಫಿಕ್ಸ್ ರೇಟ್ ಮಾಡಿರ್ತಾರ್ರಿ. ನಾವ್ 6 ತಿಂಗಳ ಶ್ರಮ ಪಟ್ಟು ಬೆಳಿತೀವ್ರಿ, ಅದಕ್ಕೆ ಯಾಕೆ ಫಿಕ್ಸ್ ಮಾಡಂಗಲ್ರಿ? ಅದಕ್ಕ 1 ರೂಪಾಯಿ ಗುಂಡಿ ರೀ, 1 ರೂಪಾಯಿ ದಾರ್ರಿ, ಒಲೆಕ್ ಒಂದ್ ಅರ್ಧ ಗಂಟೆ 3:50 ನಮ್ ಶರ್ಟ್ ಹೋಲ್ಸ್ಬೇಕಾದ್ರ, ಮತ್ತೆ ನಮ್ ಬೆಲೆಗೆ 6 ತಿಂಗಳ ಶ್ರಮ ಪಡ್ತೀವ್ರಿ, ಯಾಕೆ ಬೆಲೆ ಇಲ್ಲ ಅಂತ ಅದಕ್ಕೆ ಫಿಕ್ಸ್ ಮಾಡ್ಲೇಬೇಕ್ರಿ. ಯಾವ ಮಾಲೆ ಇರಲಿ ಫಿಕ್ಸ್ ಮಾಡಿಡ್ಬೇಕ್ರಿ. ಅವ್ರ ರೈತ ಯಾವಾಗ ತಿಪ್ಲಾದ ಮನೆಗೆ ಹಚ್ಚವಲ್ರಿ, ತಿಪ್ಲಾದ ಹೋಗಿ ಮಾರ್ಕೊಂಡ್ ಬರೋಲ್ಲ, ಬೆಂಬಲ ಬೆಲೆ ಸಿಗ್ಬೇಕ್ರಿ. ಅದಕ್ಕೆ ಒಟ್ಟು ಫಿಕ್ಸ್ ರೇಟ್ ಸಿಗ್ಬೇಕ್ರಿ. ಕೂಲಿ ಆಳದ ಹೆಂಗದ್ರೆ ವ್ಯವಸ್ಥೆ? ಗಂಡ ಆಳು, ಹೆಣ್ಣ ಆಳದು? ಗಂಡ ಆಳು ಮುಂಜಾನೆ 8 ಕರ್ಕೊಂಡ್ರು, 1 ಗಂಟೆಗೆ ಇಲ್ಲಿ 2 ಗಂಟೆಗೆ ಬಂದ್ರೆ 500 ಕೇಳ್ತಾನ್ರಿ. ಹೆಣ್ಮಕ್ಳಿಗೆ 10 ಗಂಟೆಗೆ ಓದ್ತಾರ್ರಿ, 4 ಗಂಟೆಗೆ ಬಿಡ್ತಾರೆ, 300 ಕೇಳ್ತಾರ್ರಿ. ನಮ್ಮದು ಮನೆಯವ್ರು ಮಾಡಿದ್ರೆ ಮಾತ್ರ ವ್ಯವಸಾಯ, ಇಲ್ಲಾಂದ್ರೆ ವ್ಯವಸಾಯ ಅಲ್ಲ ರೀ. ಅದು ಮನೆಯವ್ರು ಮಾಡ್ಲೇಬೇಕು. ಕೂಲಿ ಇಟ್ಟು ಮಾಡಿಸಿದ್ರೆ ಆಗ್ಲಾರ್ದ್ರಿ, ಅದು ಆಗ್ಲಾರ್ದು ಆಗ್ಲಾರ್ದು. ಮತ್ತೆ ಇದೇ ನೋಡ್ರಿ, ಬೆಂಬಲ ಬೆಲೆನೂ ಸಿಗೋದಲ್ಲ, ಮತ್ತೆ ಕೂಲಿ ರೊಕ್ಕನು ಬಿಡ್ಬೇಕ್ರಿ ನಾವು. ಹೆಂಗ್ರಿ ಭೂಮಿಗಳು ಎಲ್ಲ ಲೀಜಿಗೆ ಕೊಡ್ತಾರ್ರಿ? ಲೀಜಿಗೆ 75% ಎಲ್ಲ ಒಕ್ಕಲಿಗರ ಮಂದಿ ಎಲ್ಲ ಲೀಜಿಗೆ ಕೊಟ್ಟಾರ್ರಿ. ಲೀಜಿಗೆ ಅಂದ್ರೆ ಎಷ್ಟಾದ್ರಿ? 1 ವರ್ಷಕ್ಕೆ 1 ಎಕರೆಗೆ 30,000 ಬಯಲು ಭೂಮಿಗೆ ಆದ್ರಿ, ಗದ್ದಿಗೆ 1-22,000 ಆದ್ರಿ. ಇದುವರೆಗೆ ದೇವದುರ್ಗ ತಾಲೂಕಿನ ಮಸ್ರಕಲ್ ಗ್ರಾಮದ ಶ್ರೀಧರ್ ಮತ್ತು ಅರಿಕೆರೆ ಗ್ರಾಮದ ಶರಣಬಸವ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ದಿನ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29, ಕನಿಷ್ಠ ಉಷ್ಣಾಂಶ 19 ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ %78 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ %42 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತ ಬಾಂಧವರು ಈಗ ಹೇಳುವ ಕೃಷಿ ಚಟುವಟಿಕೆಗಳಿಗೆ ಸಲಹೆಯನ್ನು ನೀಡಲಾಗಿದೆ. ಭತ್ತಕ್ಕೆ ಸಂಬಂಧಿಸಿದಂತೆ ಕಟಾವಿಗೆ ರಾತ್ರಿ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನು ಪಾಲಿಥಿನ್ ಹಾಳೆಗಳಿಂದ ಮುಚ್ಚಿ ಮತ್ತು ಬೆಳಗ್ಗೆ ತೆಗೆಯಿರಿ. ಸಂಜೆ ನರ್ಸರಿ ಹಾಸಿಗೆಗಳಿಗೆ ನೀರು ಹಾಕುವುದು ಮತ್ತು ಬೆಳಗ್ಗೆ ನೀರನ್ನು ಹೊರಗೆ ತೆಗೆಯಬೇಕು. ಭತ್ತದ ಕಟಾವಿಗೆ ನಂತರ ಭತ್ತದ ಗದ್ದೆಯಲ್ಲಿ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಗಳನ್ನು ಬೆಳೆಯಬಹುದು. ಇನ್ನು ಹಿಂಗಾರಿ ಜೋಳದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಒದಗಿಸಬೇಕು. ಇನ್ನು ಹತ್ತಿಗೆ ಸಂಬಂಧಿಸಿದಂತೆ ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ತೊಗರಿ ಸಂಬಂಧಿಸಿದಂತೆ ಕಾಯಿ ಕಟ್ಟುವುದಕ್ಕೆ ರೈತರಿಗೆ ಸೂಚಿಸುವುದೇನೆಂದರೆ ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ ಎಣ್ಣೆಯಿಂದ ಬೀಜೋಪಚಾರ ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರುಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿ ಚೀಲದಲ್ಲಿ ಶೇಖರಿಸಿ ಇಡಬೇಕು. ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆ ಮೇರೆಗೆ ತೊಗರಿಯನ್ನು ಕಟಾವು ಮಾಡಬೇಕು. ಇನ್ನು ಸೂರ್ಯಕಾಂತಿ ಬೆಳವಣಿಗೆಗೆ ಸಂಬಂಧಿಸಿದಂತೆ ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿದೆ. ಇನ್ನು ಮೆಣಸಿನಕಾಯಿಗೆ ಸಂಬಂಧಿಸಿದಂತೆ ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಪೇಟೆ ಧಾರಣೆ. ರಾಯಚೂರು ಮಾನ್ವಿ ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಹರಳು ಬೀಜ ಕ್ಯಾಸ್ಟೋರ್ ಸೀಡ್ 6268 ರೂಪಾಯಿಯಿಂದ 8380 ರೂಪಾಯಿ. ನೆಲಗಡಲೆ ಶೇಂಗಾ ಘುಂಗ್ರಿ 5829 ರೂಪಾಯಿಯಿಂದ 6880 ರೂಪಾಯಿ. ಭತ್ತ ಸೋನಾ ಮಸೂರಿ 2216 ರೂಪಾಯಿಯಿಂದ 2639 ರೂಪಾಯಿ. ತೊಗರಿ ಕೆಂಪು 6089 ರೂಪಾಯಿಯಿಂದ 7550 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಹತ್ತಿ ಸುಯೋಧರ್ 7200 ರೂಪಾಯಿಯಿಂದ 8000 ರೂಪಾಯಿ. ಭತ್ತ ಹೊಸ ಸೋನಾ ಮಸೂರಿ 2130 ರೂಪಾಯಿಯಿಂದ 2447 ರೂಪಾಯಿ. ಭತ್ತ ಹಳೆಯ ಸೋನಾ ಮಸೂರಿ 2557 ರೂಪಾಯಿಯಿಂದ 2857 ರೂಪಾಯಿ. ಅಕ್ಕಿ ಇತರೆ 2630 ರೂಪಾಯಿಯಿಂದ 2650 ರೂಪಾಯಿ. ತೊಗರಿ 7000 ರೂಪಾಯಿಯಿಂದ 7250 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಆವರೇಜ್ ಇಡಿ 4235 ರೂಪಾಯಿಯಿಂದ 5700 ರೂಪಾಯಿ. ಒಣಮೆಣಸಿನಕಾಯಿ ಗುಂಟೂರು 13200 ರೂಪಾಯಿಯಿಂದ 20000 ರೂಪಾಯಿ. ಒಣಮೆಣಸಿನಕಾಯಿ ಸ್ಥಳೀಯ 4500 ರೂಪಾಯಿಯಿಂದ 9700 ರೂಪಾಯಿ. ಜೋಳ ಹೈಬ್ರಿಡ್ ಜೋಳ 2600 ರೂಪಾಯಿಯಿಂದ 2750 ರೂಪಾಯಿ. ಭತ್ತದ ಆರ್ನರ್ ಆರ್ ಹೊಸದು 2000 ರೂಪಾಯಿಯಿಂದ 2480 ರೂಪಾಯಿ. ಭತ್ತದ ಆರ್ನರ್ ಆರ್ ಹಳೆಯದು 2600 ರೂಪಾಯಿಯಿಂದ 3060 ರೂಪಾಯಿ. ಅಕ್ಕಿ ಮಧ್ಯಮ 3550 ರೂಪಾಯಿಯಿಂದ 3600 ರೂಪಾಯಿ. ತೊಗರಿ 6900 ರೂಪಾಯಿಯಿಂದ 7000 ರೂಪಾಯಿ. ಈಗ ಲಿಂಗಸ್ಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಹೈದರಾಬಾದ್ 2350 ರೂಪಾಯಿಯಿಂದ 4000 ರೂಪಾಯಿ. ಕಡಲೆಕಾಳು ಆವರೇಜ್ ಇಡಿ 5000 ರೂಪಾಯಿಯಿಂದ 5900 ರೂಪಾಯಿ. ಹುರುಳಿಕಾಳು ಓಲ್ 4000 ರೂಪಾಯಿಯಿಂದ 4000 ರೂಪಾಯಿ. ತೊಗರಿ 7100 ರೂಪಾಯಿಯಿಂದ 7400 ರೂಪಾಯಿ. ಇದುವರೆಗೆ ರಾಯಚೂರು ಮಾನ್ವಿ ಸಿಂಧನೂರು ಮತ್ತು ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ

ಶರಣರ ಪೂಜ್ಯ ಪರಮಲೀಲ ಗೋರ ಹರ್ಯಾಣ ಸುಡಲೆ ಗತಿಯೇನು ಮಾಡಲೆ ಅದ್ಭುತ ಆರ್ಯಣದಲ್ಲಿ ಅದ್ಭುತ ಆರ್ಯಣದಲ್ಲಿ ಅದ್ದು ಕಾಗಿಗಳಿಲ್ಲ ಅದ್ಭುತ ಆರ್ಯಣದಲ್ಲಿ ಅದ್ಭುತ ಆರ್ಯಣದಲ್ಲಿ ಅದ್ದು ಕಾಗಿಗಳಿಲ್ಲ